ಕೃಷಿಯ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮಗಳು ಕುರಿತು ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನವನ್ನು ಹಾಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಮತ್ತು ಅದರ ಪರಿಣಾಮಗಳು ಏನು ಆಗ್ತಾ ಇದ್ದಾವೆ ನಮ್ಮ ಒಂದು ಕೃಷಿ ಮೇಲೆ ಅಂತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರು ಮತ್ತು ಕೃಷಿ ಹವಾಮಾನ ಅಧ್ಯಯನ ಕೇಂದ್ರದ ತಜ್ಞರಾದಂಥ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳುವಂಥ. ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ಹೇಳಿ, ಭಾಳಷ್ಟು ನಾವು ಇತ್ತೀಚೆಗೆ ಮಾತಾಡಿದೆವು ಹವಾಮಾನ ಬದಲಾವಣೆ ಆಗ್ತಿದೆ, ವಾತಾವರಣ ಬದಲಾವಣೆ ಆಗ್ತಿದೆ ಅಂತಕ್ಕಂಥ ವಿಚಾರ. ಏನು ಸರ್ ಇದು ವಾತಾವರಣ ಅಂತಂದರೆ? ಮೊದಲನೇದಾಗಿ ವಾತಾವರಣ ಅಂತಂದರೆ ನಾವು ಇಂಗ್ಲೀಷಲ್ಲಿ ವೆದರ್ ಅಂತ ಕರಿತೀವಿ ಸರ್. ವೆದರ್ ಅಂತಂದರೆ ಆ ಒಂದು ಸ್ಥಳದಲ್ಲಿ ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ಭೌತಿಕ ಅಂಶಗಳೇನಿರ್ತವಲ್ಲ ಅದಕ್ಕೆ ನಾವು ವಾತಾವರಣ ಅಂತ ಇರ್ತೀವಿ. ಅಂದರೆ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಆ್ಯಂಡ್ ಪರ್ಟಿಕ್ಯುಲರ್ ಟೈಮ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂದರೆ ಟೆಂಪರೇಚರ್ ಇರ್ಬೋದು, ಆರ್ ಎಚ್ ಇರ್ಬೋದು, ಗಾಳಿ ಇರ್ಬೋದು, ಇವೆಲ್ಲ ಹೇಳ್ತಾರೆ ಸರ್ ಭೌತಿಕ ಅಂಶಗಳಂತ ಏನು ಹೇಳ್ತೀವಲ್ಲ ಫಿಸಿಕಲ್ ಫ್ಯಾಕ್ಟರ್ಸು, ಇವುಗಳನ್ನು ಆ ಒಂದು ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿರ್ತಕ್ಕಂಥದ್ದಕ್ಕೆ ನಾವು ವೆದರ್ ಅಥವಾ ವಾತಾವರಣ ಅಂತ ಕರಿತೀವಿ. ಇನ್ನು ಹವಾಮಾನ ಅಂತಂದ್ರೆ ಕ್ಲೈಮೇಟ್ ಸರ್. ಕ್ಲೈಮೇಟ್, ಸೊ ಕ್ಲೈಮೇಟ್ ಅಂದ ತಕ್ಷಣ ನಾವು ಓವರ್ಆಲ್ ಹೇಳ್ತೀವಿ ಸರಾಸರಿ ಆ ಒಂದು ಬದಲಾವಣೆ ಏನಾಗಿರುತ್ತೆ, ಆ ಒಂದು ಭೌತಿಕ ಏನು ಅಂಶಗಳಲ್ಲಿ ಬದಲಾವಣೆ ಏನಾಗ್ತದೆ ಅನೇಕ ವರ್ಷಗಳಿಂದ ಆಗಿರ್ಬೋದು, ಅದಕ್ಕೆ ನಾವು ಹವಾಮಾನ ಅಂತ ಹೇಳ್ತೀವಿ. ಸೊ ಹವಾಮಾನ ಬದಲಾವಣೆ ಅಂದ ತಕ್ಷಣ ಈ ಒಂದು ಅನೇಕ ವರ್ಷಗಳಿಂದ ಏನು ವೆದರ್ ಚೇಂಜಸ್ ಆಗಿರುತ್ತೆ ಅದರಿಂದ ಏನ್ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ನಾವು ಹವಾಮಾನ ವೈಪರೀತ್ಯ ಅಂತ ಕರಿತೀವಿ. ಇದಕ್ಕೆ ಕಾರಣ ಅನೇಕಗಳಿದೆ ಸರ್. ಆಕ್ಚುಲಿ ಏನು ಏನು ಕೊಡ್ತೀರಿ ಕಾರಣಗಳನ್ನ? ಸೊ ಇದಕ್ಕೆ ಮಾನವನಿಂದ ಆಗಿರ್ತಕ್ಕಂಥ ಕೆಲವೊಂದು ತಪ್ಪುಗಳಾಗಿರ್ಬೋದು ಅಂತಂದ್ರೆ ನಾವು ಮ್ಯಾನ್ ಮೇಡ್ ಕಾಸಸ್ ಅಂತ ಕರಿತೀವಿ ಸರ್. ಆಮೇಲೆ ನ್ಯಾಚುರಲ್ ಕಾಸಸ್ ಅಂತ ಹೇಳ್ತೀವಿ. ಏನೋ ಈಗ ವಾತಾವರಣದಿಂದಾಗಿನೂ ಸಹಿತ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಆಗಿರ್ಬೋದು. ಈಗ ನೈಸರ್ಗಿಕ ಅಂದ ತಕ್ಷಣ ಕೆಲವೊಮ್ಮೆ ಈ ಜ್ವಾಲಾಮುಖಿ ಬರುತ್ತೆ ಸರ್, ಸುನಾಮಿಗಳು ಬರ್ತವೆ. ಅಂದ್ರೆ ಮನುಷ್ಯನಿಂದ ತಡೀಲಿಕ್ಕೆ ಆಗ್ಲಿಕ್ಕಿಲ್ಲ, ನೈಸರ್ಗಿಕ ವಿಕೋಪಗಳಿಂದ ಏನಾಗ್ತದಲ್ಲ ಸರ್ ಅವುಗಳಿಂದ ನಾವು ತಡೆಯಕ್ಕಾಗಲ್ಲ. ಅವುಗಳಿಂದ ಏನಾದರೂ ವಾತಾವರಣದಲ್ಲಿ ಬದಲಾವಣೆ ಆದರೆ ಅವಕ್ಕೆ ಮಾನವನಿಂದ ತಡೆಯೋದಕ್ಕಂತೂ ಆಗೋದಿಲ್ಲ, ಅದು ನಿಸರ್ಗದಲ್ಲೇ ಆಗ್ತಕ್ಕಂಥದ್ದು. ಮ್ಯಾನ್ ಮೇಡ್ ಅಂತ ಏನು ಹೇಳಿದ್ನಲ್ಲ, ಮಾನವನಿಂದ ಆಗಿರ್ತಕ್ಕಂಥದ್ದು ಯಾವ ರೀತಿಯಿಂದ ವಿಕೋಪಗಳು ಆಗಿರುತ್ತೆ ಅಂತಂದರೆ, ಮೊದಲಿಗೆ ನಾವು ಕಾರ್ಖಾನೆಗಳನ್ನು ಶುರು ಮಾಡಿದ್ವಲ್ಲ ಸರ್, ಕಾರ್ಖಾನೆ ಶುರು ಮಾಡಲಿಕ್ಕೆ ನಮಗೆ ಇದು ಬೇಕಾಗಿತ್ತು, ಏನು ಇಂಧನ ಅಂದರೆ ಎಲೆಕ್ಟ್ರಿಸಿಟಿ ಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ಬೇಕು ಅಂತಂದರೆ ನಾವು ಕಲ್ಲಿದ್ದಲನ್ನು ಹುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಕಲ್ಲಿದ್ದಲನ್ನು ಹುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಎನರ್ಜಿ ಪ್ರೊಡಕ್ಷನ್ಗೆ, ಅನಿಲಗಳೇನು ಬರ್ತಾವೆ ನೋಡಿ ಸರ್, ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಸಲ್ಫರ್, ಕಾರ್ಬನ್ ಡೈಆಕ್ಸೈಡ್ ಮೊದಲನೇದಾಗಿ, ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಸಹಿತ ಅನೇಕ ವರ್ಷಗಳಿಂದ ಈ ಕಾರ್ಖಾನೆ ಯಾವಾಗ ಶುರುವಾಯಿತು ಅವಾಗಿಂದ ಆಲ್ಮೋಸ್ಟ್ ಒಂದು ಸರಾಸರಿ 100 ವರ್ಷ ಅಂತ ಆಗಿರ್ಬೇಕು ಸರ್ ಈಗ. ಸೊ ಸರಾಸರಿ ಅಲ್ಲಿಂದ ಇಲ್ಲಿವರೆಗೂ ಕಾರ್ಖಾನೆಗಳು ಎಷ್ಟು ಉತ್ಪಾದನೆ ಆಗಿರ್ಬೇಕು, ಎಷ್ಟರ ಮಟ್ಟಿಗೆ ಅನಿಲಗಳು ನಮಗೆ ಶೇಖರಣೆ ಆಗಿ ಆಗಿ ವಾತಾವರಣದಲ್ಲಿ ಸಾಂದ್ರತೆ ಸಿಕ್ಕಾಬಟ್ಟೆ ಆಗಿ ಎಷ್ಟು ಸಾಂದ್ರತೆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ವಾತಾವರಣದಲ್ಲಿದ್ದರೆ ತಡ್ಕೋಬಹುದು ಅನ್ನೋದು ಒಂದು ಪರೀಕ್ಷೆ ನಡೀತದೆ ಸರ್. ಸೊ ನಮಗೆ ಸೊ ನಾರ್ಮಲ್ ಆಗಿ 390 ppm ತನನು 95 ppm ತನನು ತಡ್ಕೊಳ್ಳೋ ಶಕ್ತಿ ಇದೆ ಏನು ವಾತಾವರಣದಲ್ಲಿ. ಈಗೇನಾಗಿದೆ ಅಂದರೆ ಪ್ರಸಕ್ತ ಸಾಲಿನಲ್ಲಿ ಇಲ್ಲಿ ಇವತ್ತಿನವರೆಗೂ ಹೇಳ್ಬೇಕಂತಂದ್ರೆ 415 ppm ಕಾರ್ಬನ್ ಡೈಆಕ್ಸೈಡ್ ಆಗಿದೆ, ಸಾಂದ್ರತೆ ಇದೆ, ಸಾಂದ್ರತೆ ಇದೆ. ಈ ವಾತಾವರಣದಲ್ಲಿ ಉಷ್ಣ ತಾಪಮಾನ ಜಾಸ್ತಿ ಆಗ್ಬಿಟ್ಟಿದೆ. ಅದು ಯಾಕೆ ಆಯಿತು ಅಂದರೆ ಈ ಅನಿಲಗಳೆಲ್ಲ ಸೇರ್ಕೊಂಡ್ಬಿಟ್ಟು ಗಾಳಿಯಲ್ಲಿ, ಗಾಳಿನಕ್ಕಿಂತ ಇವುಗಳ ಅನಿಲಗಳ ಅಂದರೆ ತೂಕ ಅಂತ ಹೇಳ್ತೀವಿ ನಾವು, ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೇಲೆ ತೇಲಾಡ್ತಿರ್ತವೆ. ಯಾವಾಗ ನಮಗೆ ಸೂರ್ಯನ ಕಿರಣಗಳು ಬೆಳಗ್ಗೆ ಸೂರ್ಯನ ಕಿರಣಗಳೇನು ಬರುತ್ತಲ್ಲ ಸರ್, ಅದು ಭೂಮಿಗೆ ತಾಕಿ ಭೂಮಿಯ ತಾಪಮಾನ ಜಾಸ್ತಿ ಆಗುತ್ತೆ, ಅಂದರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಈ ಭೂಮಿಯ ತಾಪಮಾನ ಜಾಸ್ತಿ ಆಗಬೇಕು ಯಾಕಂತಂದರೆ ಈ ಗಿಡಗಳು ಹೀರ್ಕೊಳ್ಬೇಕಲ್ಲ ಸರ್ ಟೆಂಪರೇಚರ್, ಉಷ್ಣತೆ ಹೀರ್ಕೊಂಡಿರ್ತಾನೆ ಬೆಳವಣಿಗೆ ಆಗೋದು. ಬಟ್ ಅತಿಯಾದ ಏನು ಹೆಚ್ಚಿಗೆ ಆಗಿರ್ತಕ್ಕಂಥ ಭೂಮಿಯ ಕಿರಣಗಳು, ಸೂರ್ಯನ ಕಿರಣಗಳು ಏನಿರ್ತಾವಲ್ಲ ಭೂಮಿಗೆ ತಾಕಿದ ನಂತರ ವಾಪಸ್ ಹೋಗ್ಬೇಕಲ್ಲ, ಆ ವಾಪಸ್ ಹೋಗ್ತಕ್ಕಂಥ ರಿಫ್ಲೆಕ್ಟೆಡ್ ರೇಸ್ ಅಂತ ಏನು ಕರಿತೀವಲ್ಲ ಅದನ್ನ ಈ ಅನಿಲಗಳು ಹಿಡಿದಿಟ್ಕೊಳ್ತವೆ. ಅಂದ್ರೆ ಸಾಂದ್ರತೆ ಜಾಸ್ತಿ ಇರೋದು ಅನಿಲಗಳು ಹಿಡಿದಿಟ್ಕೊಳ್ತವೆ. ಅಂದ್ರೆ ಇದು ಒಂಥರ ಏನೋ ಕಲ್ಲಿದ್ದಲ ಆಯ್ತು ಅಥವಾ ಯಾವ್ದಾದ್ರು ಕರಿ ವಸ್ತುಗಳನ್ನ ನಾವು ಮುಟ್ಟಿದಾಗ ಬಿಸಿಲಿನಾಗ ಶಾಖ ಜಾಸ್ತಿ ಇರ್ತದೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅಬ್ಸರ್ವ್ ಮಾಡ್ಕೊಳ್ತವೆ. ಆ ರೀತಿಯಾಗಿ ಈ ಅನಿಲಗಳೆಲ್ಲ ಈ ಹಿಂದಕ್ಕೆ ಹೋಗ್ತಕ್ಕಂಥ ಕ್ಷಕಿರಣಗಳನ್ನು, ಸೂರ್ಯನ ಕಿರಣಗಳನ್ನು ಹಿಡಿದಿಟ್ಕೊಂಡಿರೋದ್ರಿಂದ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಇದಕ್ಕಾಗಿ ನಾವು ಈಗ ಸರಾಸರಿ ಹೇಳಬೇಕಂದ್ರೆ ಸರ್ ಓವರ್ ಆಲ್ ನಮಗೆ 0.86 ಅಂದಾಜು 1 ಡಿಗ್ರಿ

ಒಂದು ಲೀಟರ್ ನೀರಿಗೆ ಬೆರೆಸ್ಕೊಂಡ್ಬಿಟ್ಟು ಯಾವ ಗಿಡ ಅದು ಬಾಡ್ತಾ ಇದೆಯಲ್ಲ ಅದರ ಬಡ್ಡೆಗೆ ಹಾಕಬೇಕಾಗತ್ತೆ. ಸೊ ಆ ರೀತಿಯಾಗಿ ನಾವು ಮಾಡೋದ್ರಿಂದ ಆ ನಿಂತ ನೀರಿನಲ್ಲೂ ಸಹಿತ ನಾವು ಇದನ್ನ ಹಾಕಿದ್ರೆ ಮಾತ್ರ ನಾವು ಅದನ್ನು ತಡೆಗಟ್ಟಕೊಳ್ಳಿಕ್ಕೆ ಆಗುತ್ತೆ ಸರ್, ಇಲ್ಲಾಂತಂದ್ರೆ ಗಿಡ ಸತ್ತೋಗುತ್ತೆ. ಸೊ ಈ ರೀತಿಯಾಗಿ ಒಂದು ಗಿಡದ ಬಡ್ಡೆಗೆ ಎರಡು ಮೂರು ಮೂರು ಗ್ರಾಮ್ ಕ್ಯಾಪ್ಟನ್ ಅಥವಾ 2 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನ ಬಡ್ಡೆಗೆ ಹಾಕೋದು, ಅಥವಾ ಈ 19-19 ಏನು ಹೇಳಿದ್ನಲ್ಲ ಸರ್, 2 ಕೆಜಿಯಿಂದ 4 ಕೆಜಿ ತನಕ ಬೆಳೆ ಹಂತದ ಮೇಲೆ ಹೋಗ್ತದೆ, ಅದನ್ನ ಸಿಂಪರಣೆ ಮಾಡ್ತಕ್ಕಂಥದ್ದು ತಪ್ಪದೆ ಮಾಡಬೇಕಾಗತ್ತೆ. ಇದು ಮೆಣಸಿನಕಾಯಿಗೂ ಅನುಗುಣವಾಗ್ತದೆ, ಹತ್ತಿಗೂ ಅನುಗುಣವಾಗುತ್ತೆ. ಯಾವಾಗ ಮಳೆ ಬಂದು ಅತಿಯಾಗಿ ಗಿಡ ಅಲ್ಲೆಲ್ಲೆಲ್ಲೆಲ್ಲಿ ಒಣಗ್ತಾ ಇದೆ ಅಂತಂದ್ರೆ ಬಡ್ಡೆಗೆ ನಾವು ಔಷಧಿಯನ್ನ ಹಾಕಬೇಕು. ಈ ಸಾಮಾನ್ಯವಾಗಿ ರೈತರೆಲ್ಲ ಬಸಿಗಾಲುಗಳ ಮುಖಾಂತರ ಅತಿಯಾದ ಒಂದು ನೀರನ್ನ ಹೊರಗೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಹತ್ತಿ ಬೆಳೆಯಲ್ಲಿ, ಹತ್ತಿ ಬೆಳೆ ಬಹಳಷ್ಟು ಇದು ನೀರಿಗೆ ತಡ್ಕೊಳ್ತಕ್ಕಂಥ ಬೆಳೆ ಅಲ್ಲ ಇದು. ಹೌದು, ಜಾಸ್ತಿ ನೀರು ನಿಂತಂದ್ರೆ ಒಣಗಿ ಹೋಗುವಂತ ಸಾಧ್ಯತೆ ಇರುತ್ತೆ. ಹತ್ತಿ ಆಯ್ತು, ತೊಗರಿ ಬೆಳೆ ಆಯ್ತು, ಅದಕ್ಕೆ ಅದೊಂದು ಮಾಡ್ಬೇಕಾಗತ್ತೆ. ಈಗ ನಾವು ಅಲ್ಲಲ್ಲೇ ಕೇಳ್ತಿರ್ತೇವೆ ವಿಶೇಷವಾಗಿ ಆ ವಾತಾವರಣದ ಮುನ್ಸೂಚನೆಯನ್ನು ತಿಳ್ಕೊಳ್ಳಕ್ಕೆ, ಹವಾಮಾನ ಮುನ್ಸೂಚನೆ ತಿಳ್ಕೊಳ್ಳಕ್ಕೆ ಹಲವಾರು ಒಂದು ಈಗ ಆ್ಯಪ್ಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಿ ರೈತರಿಗೆಲ್ಲ? ಎಸ್ ಸರ್, ಕೆಲವೊಂದು ಆ್ಯಪ್ ಇದಾವೆ ಸರ್, ನಮ್ಮ ಗೌರ್ಮೆಂಟ್ ಏಜೆನ್ಸಿ ಆ್ಯಪ್ಗಳನ್ನು ಸಹಿತ ಇದಾವೆ. ಮೇಘದೂತ್ ಅಂತೇಳಿ, ಮೌಸಮ್ ಅಂತೇಳಿ, ಹಾಗೂ ದಾಮಿನಿ ಅಂತ 3 ಇಂಪಾರ್ಟೆಂಟ್ ಆ್ಯಪ್ ಇದಾವೆ ಸರ್. ಇದನ್ನ ನಮ್ಮ ನಾರ್ಮಲಿ ರೈತರು ಎಲ್ಲರಿಗೂ ಪ್ಲೇಸ್ಟೋರ್ ಅಂತ ಗೂಗಲ್ನಲ್ಲಿ ಹೋಗ್ಬಿಟ್ಟು ಪ್ಲೇಸ್ಟೋರ್ ಇರ್ತಕ್ಕಂಥದ್ರಲ್ಲಿ ಈ ದಾಮಿನಿ, ಮೇಘದೂತ ಮತ್ತು ಇದೇನು ಹೇಳದ್ನಲ್ಲ ಮೌಸಮ್ ಅಂತ, ಇವುಗಳನ್ನು ಟೈಪ್ ಮಾಡಿದ್ರೆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ಸರ್. ಆ ಆ್ಯಪ್ನಲ್ಲಿ ನಮಗೆ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿರುತ್ತೆ. ಅಂದರೆ ವಾತಾವರಣ ವಿಶೇಷತೆ, ಯಾವಾಗ ಮಳೆ ಬರುತ್ತೆ, ಎಷ್ಟರ ಮಟ್ಟಿಗೆ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ, ಅದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಇದು ಗೌರ್ಮೆಂಟ್ ಏಜೆನ್ಸಿಯಿಂದ ಡೆವಲಪ್ ಮಾಡಿರ್ತಕ್ಕಂಥ 3 ಆ್ಯಪ್ಗಳು. ಇನ್ನು ಕೆಲವೊಂದು ಪ್ರೈವೇಟ್ ಏಜೆನ್ಸೀಸನ್ನು ಮಾಡಿದ್ದಾರೆ ಸರ್, ಸ್ಕೈಮೆಟ್ ಅಂತೇಳಿ, ಮೀಟಿಯೋ ಬ್ಲೂ ಅಂತೇಳಿ. ಈ ನಮ್ಮ ರೈತರು ಈ ಆ್ಯಪ್ಗಳನ್ನು ಸ್ವಲ್ಪ ಡೌನ್ಲೋಡ್ ಮಾಡಿಕೊಂಡು ಅವಾಗವಾಗ ವಾತಾವರಣ ಮಳೆ ಪ್ರಮಾಣವನ್ನು ಸಹಿತ ತಿಳ್ಕೊಬಹುದು ಸರ್. ಮತ್ತೊಂದು ವರುಣ ಮಿತ್ರ ಒಂದು ಏನೋ ನಂಬರ್ ಅನ್ನು ಕೊಡ್ತಿರ್ತಾರೆ, ಅದ್ರ ಬಗ್ಗೆ ಫೋನ್ ಮಾಡಿ ತಿಳ್ಕೊಬಹುದು ಅಂತ ಹೇಳ್ತಿರ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಈ ವರುಣ ಮಿತ್ರ ಅಂತಕ್ಕಂಥದ್ದು ಈಗ ಒಂಥರ ಕಾಲ್ ಸೆಂಟರ್ದು ನಾವು ಫೋನ್ ಮಾಡಿ ಕೇಳ್ತಕ್ಕಂತ ಒಂದು ಇದು ಸರ್, ಫೋನ್ ನಂಬರ್ ಪದ್ಧತಿ. ಸೊ ಅದ್ರ ನಂಬರ್ ಬಂದು 9243-3454-33 ಅಂತೇಳಿ ಸರ್. ವರುಣ ಮಿತ್ರ ಒಂದು ಕಾಲ್ ಸಂಖ್ಯೆ, 9243-45-433 ಅಂತ ಸರ್. ಇದಕ್ಕೆ ನಾವು ಫೋನ್ ಮಾಡಿ ಕೇಳಿದಾಗ ಕಾಲ್ ಸೆಂಟರ್ ತರ ಸರ್, ಅವ್ರು ಯಾವಾಗ ಮಳೆ ಬರುತ್ತೆ, ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಇನ್ಫಾರ್ಮೇಶನ್ ಇದನ್ನ ಕೊಡ್ತಾರೆ ಸರ್. ಡಾಕ್ಟರ್ ಶ್ರೀನಿವಾಸ್ ಅವರು, ನಿಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ಹವಾಮಾನ ಅಭ್ಯಾಸ ಕೇಂದ್ರ, ಹವಾಮಾನ ಸ್ಟಡಿ ಸೆಂಟರ್ ಅಂತ ಅಂದಾಗ, ಅದರ ವೈಶಿಷ್ಟ್ಯತೆ ಏನು, ಏನು ಕಾರ್ಯಚಟುವಟಿಕೆ ಯಾವ ರೀತಿ ಮಾಡ್ತಾ ಇದೆ ಸರ್? ಒಂದು ಕೇಂದ್ರದ ಸ್ಥಾಪನೆ ಆಗಿರ್ತಕ್ಕಂಥ, ಅಂದ್ರೆ ಯಾಕೆ ಮಾಡಿದೀವಿ ಅಂತಂದ್ರೆ, ವಾತಾವರಣ ವೈಪರೀತ್ಯದಿಂದ ಕೃಷಿ ಬೆಳೆಗಳ ಮೇಲೆ ಏನು ಪರಿಣಾಮ ಆಗುತ್ತೆ, ಆ ಕೃಷಿ ಬೆಳೆಗಳ ಮೇಲೆ ಪರಿಣಾಮ ಆದರೆ ರೋಗ ಮತ್ತು ಕೀಟಗಳ ಮೇಲೆ ಯಾವ ಪರಿಣಾಮ ಜಾಸ್ತಿ ಆಗ್ತವೋ, ಏನು ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ವಿ ಸರ್. ಜೊತೆಗೆ ಆ ಒಂದು ಏನು ಪರೀಕ್ಷೆ ಮಾಡಿದಾಗ, ಸಂಶೋಧನೆ ಮಾಡಿದಾಗ ರೈತರಿಗೆ ನಾವು ಮೆಸೇಜನ್ನು, ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ ಸಂಸ್ಥೆಯನ್ನು ಕಳೆದ ಒಂದು 7 ವರ್ಷದಿಂದ ಸ್ಥಾಪನೆ ಮಾಡಿದ್ವಿ. ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಮುಖ್ಯವಾಗಿ ವಾತಾವರಣ ವೈಪರೀತ್ಯ ಆಗಲಿಕ್ಕೆ ಹೆಚ್ಚಿನ ಅನಿಲಗಳ ಕಾರಣ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾಗಿದ್ದು, ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ OTC ಅಂತ ಒಂದು ಮೇಲ್ಛಾವಣೆ ಅಂತ ಒಂದು ಸ್ಟ್ರಕ್ಚರ್ ಇದೆ ಸರ್, ಓಪನ್ ಟಾಪ್ ಚೇಂಬರ್ ಅಥವಾ ತೆರೆದ ಮೇಲ್ಛಾವಣೆ ಅಂತ ಒಂದು ಸ್ಟ್ರಕ್ಚರ್ಸ್ ಇರ್ತವೆ, ಅದರೊಳಗಡೆ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಂಪ್ ಮಾಡ್ತೀವಿ ಸರ್, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ. ಈಗ 550 ಕಾರ್ಬನ್ ಡೈಆಕ್ಸೈಡ್, ಯಾಕೆ 550 ಅಂತಂದ್ರೆ, ಈಗ 2050 250 PPM ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಅನ್ನೋದು ಒಂದು ಅಂದಾಜು ಮಾಡಲಾಗಿದೆ. ಈಗ ಆಲ್ರೆಡಿ ವಾತಾವರಣದಲ್ಲಿ 415 ಇದೆ, ಅಂದ್ರೆ ಇನ್ನು ಆಲ್ಮೋಸ್ಟ್ ಇನ್ನೊಂದು 27 ವರ್ಷಕ್ಕೆ 2050 550 PPM ಆಗುತ್ತಂತ ಒಂದು ಊಹೆ ಇದೆ, ಒಂದು ಪ್ರಿಡಿಕ್ಷನ್ ಇದೆ. ಅಂದ್ರೆ ಇದರ ಜೊತೆಗೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಸರ್, ಭೂಮಿಯ ತಾಪಮಾನನೂ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅಂತಂದ್ರೆ 3.5-4 degrees ಜಾಸ್ತಿ ಆಗ್ತಕ್ಕಂಥ, ಈಗ ಆಲ್ರೆಡಿ 1 degree ಜಾಸ್ತಿ ಆಗಿದೆ ಸರ್, ಇನ್ನು ಏನಿಲ್ಲ ಅಂದ್ರೆ ಅದಕ್ಕೆ 2.5-3 degrees ಜಾಸ್ತಿ ಆಗ್ತಕ್ಕಂಥ ಸಂಭಾವನೆ ಹೆಚ್ಚಿದೆ. ಸೊ ಹಿಂಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಕಾರ್ಬನ್ ಡೈಆಕ್ಸೈಡ್ ನ ಒಂದು ತೆರೆದ ಮೇಲ್ಛಾವಣದಲ್ಲಿ ಪಂಪ್ ಮಾಡಿ ಬೆಳೆಯನ್ನು ಬೆಳಿತೀವಿ ಸರ್. ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಹತ್ತಿಯನ್ನು ಬೆಳೆದ್ವಿ ಸರ್, ನಮ್ಮ BT ಹತ್ತಿಯಲ್ಲಿ ಎಂಡೋಟಾಕ್ಸಿನ್ ಅಂತ ಒಂದು ವಿಷದ ಅಂಶ ಬಿಡುತ್ತೆ. ಅದು ಯಾವಾಗ ಚೆನ್ನಾಗಿ ಬೆಳೆ ಬೆಳೆದ್ರೆ ಹೆಚ್ಚಿನ ವಿಷದ ಅಂಶ ಬೆಳೆದು ಬೆಳೆ ಬರ್ತಕ್ಕಂಥ ಕಾಯಿ ಕೊರಕದ ಮೇಲೆ ಪರಿಣಾಮ ಬೀರುತ್ತೆ. ಆ ವಿಷ ಜಾನುವಾರುಗಳಿಗೆಲ್ಲ, ಮನುಷ್ಯರಿಗೆಲ್ಲ, ಅದು ಕೀಟಕಷ್ಟೇ, ಆ ಕಾಯಿಕೊರಕಕ್ಕೆ ಮಾತ್ರ. ನಾವು ಬಿಟಿ ಹತ್ತಿಯನ್ನು ಆ ತೆರೆದ ಮೇಲ್ಛಾವಣಿಯಲ್ಲಿ ಹಾಕಿ ಕಾರ್ಬನ್ ಡೈಆಕ್ಸೈಡ್ ಪಂಪ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ ಸರ್, ಯಾಕಂದ್ರೆ ಅದು C3 ಗ್ರೂಪ್ ಕ್ರಾಪ್ ಅಂತ ಬೆಳೀತೇವೆ ಅಂತ ಕರಿತೀವಿ ಸರ್. C3 ಆ್ಯಂಡ್ C4 ಅಂತ ಎರಡು ಜಾತಿ ಬೆಳೆಗಳು ಬರ್ತವೆ. ಈ C3 ಗ್ರೂಪಿಗೆ ಬರ್ತಕ್ಕಂಥ ಒಂದು ಕಾಟನ್ಗೆ ಹೆಚ್ಚಿನ ಒಂದು ಇಂಗಾಲದ ಡೈಆಕ್ಸೈಡ್ ಕೊಟ್ಟಾಗ ಅದು ಕುಡಿಯುತ್ತೆ ಸರ್, ಅಂದರೆ ಶೇಖರಣೆ ಮಾಡ್ತದೆ, ಉಪಯೋಗ ಮಾಡ್ಕೊಳ್ಳುತ್ತೆ. ಉಪಯೋಗ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ದಟ್ಪುಟ್ಟವಾಗಿ ಬೆಳೀತದೆ ಸರ್, ಎತ್ತರ ಬೆಳೆದು ಕಾಯಿಗಳ ಸಂಖ್ಯೆ ಎಲೆಗಳ ಸಂಖ್ಯೆ ಜಾಸ್ತಿಯಾಗಿ 8-10% ಈಲ್ಡ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ, ನಾನಿಲ್ಲ ಅಂತ ಹೇಳಂಗಿಲ್ಲ, ಬಟ್ ಎಲೆಗಳಲ್ಲಿ ಕಾಯಿಗಳಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆಗುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ ಎಂಡೋಟಾಕ್ಸಿನ್ ಅಂತ, ಅದರ ಅಂಶ ಸುಮಾರು 15-25% ಕಡಿಮೆ ಆಗುತ್ತೆ. ಹಿಂಗಾಗಿ ಮತ್ತೆ ಅದಕ್ಕೆ ರೋಗ ಕೀಟ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಕಡಿಮೆ ವಿಷ ಇದ್ದಾಗ ಹುಳ ಬಂದು ತಿಂತಕ್ಕಂಥ ಬಾಧೆ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಸರ್. ಈ ಒಂದು ಅಂಶವನ್ನು ನಾವು ಪ್ರಥಮ ಬಾರಿಗೆ ಭಾರತದಲ್ಲಿ ನಾವು ಈ ಒಂದು ನಮ್ಮ ಸಂಶೋಧನೆಯಿಂದ ಕಂಡುಹಿಡಿದಿದ್ದು ಸರ್. ಈ ರೀತಿಯಾಗಿ ಆ ಪಿಂಕ್ ಬೌಲರ್ಮ್ ಜಾಸ್ತಿ, ಹಾವಳಿ ಜಾಸ್ತಿ ಆಗಲಿಕ್ಕೆ ಕಾರಣ ಇದು ಒಂದು ಏನು ಹವಾಮಾನ ವೈಪರೀತ್ಯ, ಹವಾಮಾನದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಾಗ ಬಿಟಿ ಟಾಕ್ಸಿನ್ ಕಡಿಮೆ ಆಗುತ್ತೆ ಕಾಟನ್ನಲ್ಲಿ. ಹಾಗಾಗಿ ಪಿಂಕ್ ಬೌಲರ್ಮ್ ಗುಲಾಬಿ ಕಾಯಿ ಕೊರಕ ಹೆಚ್ಚಿನ ಮಟ್ಟಿಗೆ ಬೆಳಿಲಿಕ್ಕೆ ಇದು ಒಂದು ಕಾರಣ ಸರ್. ಇದು ಮುಖ್ಯ ಕಾರಣ ಅಂತ ಹೇಳಲಾರೆ ನಾನು, ಇದು ಒಂದು ಕಾರಣ. ಸೊ ಹಿಂಗಾಗಿ ಈವನ್ ಬೇರೆ ಬೆಳೆಗಳ ಮೇಲೂ ನಾವು ಮಾಡಿದ್ದು ಸರ್. ಇನ್ನೊಂದು ಮುಖ್ಯ ಸಂಶೋಧನೆ ನಾವು ಮಾಡಿದ್ದಂದ್ರೆ, ಈಗ ನಮ್ಮ ರೈತರು ನಮ್ಮ ಭಾಗದಲ್ಲಿ ಅಟ್ಲೀಸ್ಟ್ ಭತ್ತವನ್ನು ನಾಟಿ ಮಾಡಿ ಮಾಡ್ತಾರೆ ಸರ್. ಹೌದು, ಭತ್ತವನ್ನು ನಾವು ಸಸಿ ಮಾಡಿ ಮತ್ತು ಏನು ಕೆಸರುಗದ್ದೆ ಮಾಡಿ ನಾವು ಮಾಡ್ತೀವಲ್ಲ, ಅಲ್ಲೇ ಒಂದು 30% ಅಷ್ಟು ನೀರು ಹೋಗುತ್ತೆ ಸರ್. ಒಂದು ಅಂದಾಜು ಹೇಳ್ತಾರೆ ಸರ್, 1 kg ನಾವು ಭತ್ತವನ್ನು ಬೆಳೀಲಿಕ್ಕೆ ಎಷ್ಟು ನೀರು ಉಪಯೋಗ ಮಾಡ್ತೀವಿ ಅಂತಂದರೆ ಸುಮಾರು 4,500 liters ನೀರನ್ನು 1 kg ಭತ್ತವನ್ನು ಬೆಳೀಲಿಕ್ಕೆ ನಮ್ಮ ಭಾಗದಲ್ಲಿ ಬೆಳಿತೀವಿ. ಶಿಫಾರಸ್ ಮಾಡಿರ್ತಕ್ಕಂಥದ್ದು 2,500, ಅರ್ಧಕ್ಕರ್ಧ ಜಾಸ್ತಿ. ನಾವು ನೇರ ಬಿತ್ತನೆಯನ್ನು ಮಾಡಿಸಿದ್ವಿ ಸರ್, ನಮ್ಮ ಸಂಶೋಧನೆ ಕೇಂದ್ರದಿಂದ ಮಾಡಿಸಿ, ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರಚಲಿತ ಮಾಡಿಸಿದ್ವಿ. ನೇರ ಬಿತ್ತನೆ ಮಾಡೋದ್ರಿಂದ 6,000 rupees ಖರ್ಚು ಉಳಿತದೆ. 35% ಈ ಗ್ಯಾಸ್ ಎಮಿಷನ್, ಮೀಥೇನ್ ಗ್ಯಾಸ್ ಎಮಿಷನ್ ಕಡಿಮೆ ಆಗುತ್ತೆ. ಆಮೇಲೆ 37% ನೀರಿನ ಉಳಿತಾಯ ಆಗುತ್ತೆ. ಇದು ಯಾರಿಗೆ ಉಳಿತಾಯ ಆಗುತ್ತೆ? ರೈತನಿಗಾಗುತ್ತೆ ಸರ್, ರೈತನಿಗಾಗುತ್ತೆ. ಆದ್ರಿಂದ ಈ ವಾತಾವರಣಕ್ಕೆ ಅನುಕೂಲವಾಗಿ ನಾವು ಕೆಲವೊಂದು ಪದ್ಧತಿಗಳನ್ನು, ನಾವು ನೀವೆಂದಂಗೆ ರೈತರು ಇರಬಹುದು, ಸಾರ್ವಜನಿಕರು ತಿಳಿದು ಮತ್ತು ತಿಳಿಲಾರ್ದನ್ನು ಕೆಲವೊಂದು ತಪ್ಪುಗಳನ್ನು ಮಾಡೋದ್ರ ಮುಖಾಂತರ ಸಾಕಷ್ಟು ಕೆಟ್ಟ ಪರಿಣಾಮಗಳು ವಾತಾವರಣದ ಮೇಲೆ ಆಗ್ತಾ ಇದ್ದಾವೆ. ಸೊ ಹಿಂಗಾಗಿ ನಮಗ ಈ ಆ್ಯಪ್ಗಳಂತ ಏನು ಹೇಳಿದ್ವಲ್ಲ, ಅಟ್ಲೀಸ್ಟ್ ಅವುಗಳನ್ನ ತಿಳ್ಕೊಂಡು ನಾವು ಕೃಷಿಯನ್ನು ಮಾಡಿದ್ದೆ ಆದರೆ ಆಗ್ತಕ್ಕಂಥ ಅನಾನುಕೂಲಗಳನ್ನ ನಾವು ತಡೆಯಲಿಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಹಾಯ ಆಗುತ್ತೆ. ಏನು ಕೊನೆಯದಾಗಿ ತಾವು ತಜ್ಞರಾಗಿ ಏನು ಹೇಳ್ತೀರಿ, ಹವಾಮಾನ ವೈಪರೀತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಇದೇನೋ ಒಂದು ಭಯಂಕರ ಒಂದು ಸಂಕಷ್ಟವನ್ನು ಬರುವಂಥ ಒಂದು ಪರಿಸ್ಥಿತಿಯನ್ನು ತರ್ತಾ ಇದೆ ಅಂತಕ್ಕಂಥ ವಿಚಾರ, ಇದನ್ನು ಈಗಿಂದಲೇ ನಾವು ಏನು ಪ್ಲ್ಯಾನ್ ಮಾಡಬೇಕು ಹವಾಮಾನ ವೈಪರೀತ್ಯವನ್ನು ಕಡಿಮೆ ಮಾಡಲಿಕ್ಕೆ, ಬದಲಾವಣೆಯನ್ನು ಕಡಿಮೆ ಮಾಡಿ ಹವಾಮಾನ ಸಾಮಾನ್ಯ ಸ್ಥಿತಿಗೆ ಬರುವಂತೆ ಮಾಡಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕಾಗಿದೆ ಸರ್? ಈಗ ವಾತಾವರಣ ವೈಪರೀತ್ಯ ಆಗ್ತಕ್ಕಂಥದ್ದಂತೂ ಖಚಿತ. ಈ ಒಂದು ಪ್ರದೇಶದಲ್ಲಿ ಬಿಟ್ಟು ಇನ್ನೊಂದು ಪ್ರದೇಶದಲ್ಲಿ ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗೋದು ಆಗ್ತಕ್ಕಂಥದ್ದಂತೂ ಖಚಿತ. ಅದನ್ನು ತಡೆಯಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಒಟ್ಟಾರೆ ನಾವೇನು ಮಾಡಬೇಕು, ಅನಿಲಗಳನ್ನು ನಾವೇನು ಹೊರ ಹಾಕ್ತಾ ಇದ್ದೀವಿ ಅದನ್ನು ಕಡಿಮೆ ಮಾಡಬೇಕು. ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ, ಎಲ್ಲರೂ ಮಾಡಬೇಕು, ಪ್ರಪಂಚದಾದ್ಯಂತ ಮಾಡಬೇಕು. ಹಾಗಾಗಿ ಈ ಸೌರಶಕ್ತಿಯನ್ನು ಬಳಕೆ ಮಾಡ್ತಕ್ಕಂಥದ್ದು ಅವನ್ನೆಲ್ಲ ಹೊಸ ಪ್ಲಾನ್ಸನ್ನೆಲ್ಲ ಬರ್ತಾ ಇದೆ ಸರ್. ಅದಾಯ್ತು, ಅದು ಗೌರ್ಮೆಂಟ್ ಲೆವೆಲಲ್ಲಿ ನಮ್ಮ ರೈತನ ಅಟ್ಲೀಸ್ಟ್ ಈ ರೀತಿಯಾಗಿ ಮುನ್ಸೂಚನೆಗಳನ್ನು, ಹವಾಮಾನ ಮುನ್ಸೂಚನೆಯನ್ನು ತಿಳ್ಕೊಂಡು ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ಕಲಿತರೆ ಅವರಿಗಾಗ್ತಕ್ಕಂಥ ಅನಾನುಕೂಲಗಳನ್ನು ಸ್ವಲ್ಪ ಮಟ್ಟಿಗಾದರೂ ತಪ್ಪಿಸಬಹುದು. ಅಲ್ಲಿ ಒಂದು ಉದಾಹರಣೆ, ಕೃಷಿಯಲ್ಲೂ ಸಹ ಕೆಲವೊಂದು ಗ್ಯಾಸ್ನ ಉತ್ಪಾದನೆ ಈಗ ನಮಗೆ ಮುಖ್ಯವಾಗಿ ಕೃಷಿಯಿಂದ ಜಾಸ್ತಿ ಅನಿಲ ಬಿಡುಗಡೆ ಮಾಡ್ತಕ್ಕಂಥದ್ದು ಅಂದ್ರೆ ಭತ್ತ ನಾಟಿ ಮಾಡ್ತಕ್ಕಂಥದ್ದು. ಭತ್ತವನ್ನ ನಾಟಿ ಮಾಡಿ ನಾವು ನೀರ್ ಕಟ್ಟಿ ಬೆಳೆತವಲ್ಲ ಸರ್, ಹೆಚ್ಚಿನ ಮೀಥೇನ್ ಗ್ಯಾಸ್ ಎಮಿಷನ್ ಜಾಸ್ತಿ ಆಗೋದು ಭತ್ತದಿಂದನೇ ಸರ್. ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ಕ್ಕಿಂತ ಡೇಂಜರ್ ಅದು. ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ನಮಗೆ ಏನು ಭೂಮಿಯ ತಾಪಮಾನ ಹೆಚ್ಚಿಸ್ದಕ್ಕೆ ಹವಾಮಾನ ವೈಪರೀತ್ಯ ಮಾಡ್ಲಿಕ್ಕೆ ಅದು ತುಂಬಾ ಜಾಸ್ತಿ ಕಾರಣ. ಈಗ ಎಲ್ಲೆಲ್ಲಿ ಕಲ್ಲಿದ್ದಲನ್ನು ಬಳಸ್ತಾ ಇದ್ದೀವಿ ಅಥವಾ ಕಟ್ಟಿಗೆಗಳನ್ನು ಬಳಸ್ತಾ ಇದ್ದೀವಿ, ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲೆಲ್ಲ, ಅಲ್ಲೆಲ್ಲ ನಾವು ಸೌರಶಕ್ತಿ ಆಧಾರಿತವಾದಂತಹ ಒಂದು ಯಂತ್ರೋಪಕರಣ ಬಳಕೆ ಜಾಸ್ತಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ತಕ್ಕ ಮಟ್ಟಿಗೆ ನಾವು ಏನು ಈವನ್ ಮನೆಯಲ್ಲಾದ್ರೂ ಸಹಿತ ಸರ್ ಆದಷ್ಟು

ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಮಾತು ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಮಾತು ಭಲೆ ತಮಶೀಲೈತಿ ತಲೆ ತಳ ಕೈತಿ ಬಾಲ ಮ್ಯಾಲಕ ಮಾಡೈತಿ ತಲೆ ತಳ ಕೈತಿ ಬಾಲ ಮ್ಯಾಲಕ ಮಾಡೈತಿ ಹುಲಿಯ ಮೌತೈತಿ ವಿಷದ ಮಳೆಯ ಗರುವತೈತಿ ಹುಲಿಯ ಮೌಮತೈತಿ ವಿಷದ ಮಳೆಯ ಗರುವತೈತಿ ನೆಲೆ ಬಲ್ಲವರ ತಲೆಯನ್ನು ಕೊಯ್ದು ಹೊಳೆಯ ಧುಮಕ ತೈತಿ ನೆಲೆ ಬಲ್ಲವರ ತಲೆಯನ್ನು ಕೊಯ್ದು ಹೊಳೆಯ ಧುಮಕ ತೈತಿ ಮಾತು ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಮಾತು ಭಲೆ ತಮಶೀಲೈತಿ ಮಂಡಗಾಲಿ ಲೈತಿ ಈ ಭೂಮಂಡಲ ತಿರಗೈತಿ ಮಂಡಗಾಲಿ ಲೈತಿ ಈ ಭೂಮಂಡಲ ತಿರಗೈತಿ ಮುಂಡ ಇಲ್ಲದೈತಿ ಅದು ಬಲು ರೊಂಡಿ ಕನಸತೈತಿ ಮುಂಡ ಇಲ್ಲದೈತಿ ಅದು ಬಲು ರೊಂಡಿ ಕನಸತೈತಿ ದಂಡಿಗೆ ದಾಸರ ಪೊರುವೆ ಇಲ್ಲದದು ಬಂಡಿಗೆ ಬಂದೈತಿ ದಂಡಿಗೆ ದಾಸರ ಪೊರುವೆ ಇಲ್ಲದದು ಬಂಡಿಗೆ ಬಂದೈತಿ ಮಾತು ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಮಾತು ಭಲೆ ತಮಶೀಲೈತಿ ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕನಸತೈತಿ ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕನಸತೈತಿ ಕಣ್ಣು ಇಲ್ಲದೈತಿ ಕಂಡವರ ಕೂನ ಹೇಳತೈತಿ ಕಣ್ಣು ಇಲ್ಲದೈತಿ ಕಂಡವರ ಕೂನ ಹೇಳತೈತಿ ಉನ್ಮನಿ ಮಹಾಗುರು ಉನ್ಮನಿ ಮಹಾಗುರು ಉನ್ಮನಿ ಮಹಾಗುರು ಮಡಿವಾಳಯ್ಯನ ಉನ್ಮನಿ ಮಹಾಗುರು ಮಡಿವಾಳಯ್ಯನ ಮನಸ್ಸಿಗೆ ಬಂದೈತಿ ಉನ್ಮನಿ ಮಹಾಗುರು ಮಡಿವಾಳಯ್ಯನ ಮನಸ್ಸಿಗೆ ಬಂದೈತಿ ಮಾತು ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಭಲೆ ತಮಶೀಲೈತಿ ಮಾತು ಭಲೆ ತಮಶೀಲೈತಿ ಅನ್ಯ ಮಾಡತೈತಿ ಬೆನ್ನಿಂದ ಬಾಯಿ ಕನಸತೈತಿ ಕಣ್ಣು ಇಲ್ಲದೈತಿ ಕಂಡವರ ಕೂನ ಹೇಳತೈತಿ ಉನ್ಮನಿ ಮಹಾಗುರು ಉನ್ಮನಿ ಮಹಾಗುರು ನಿದ್ರೆ ಬಾರರಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ನಿದ್ರೆ ಬಾರರಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು